ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟ್ ಹಣ ಕಟ್ಟಬೇಕಾಯ್ತದೆ? ಎ4 ಅಳತೆಯ ಪೇಪರ್ 10 ರೂಪಾಯಿ, ಪಿವಿಸಿ ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎಬಿಆರ್ಕೆ ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವವನ್ನು ಕುರಿತು ಕೆಆರ್ ಪೇಟೆ ತಾಲೂಕು ಮಡುವಿನ ಕೋಡಿಯ ಕೃಷಿಕ ದಂಪತಿ ಮಹಾಲಿಂಗ ನಾಯಕ ಮತ್ತು ಮಣಿ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಶ್ರೋತೃಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ಪೇಟೆ ತಾಲೂಕು ಬೋಕನಕೆರೆ ಹೋಬಳಿಯ ಮಡಿವಿನ ಕೋಡಿಯ ಮಹಾಲಿಂಗ ನಾಯಕ ಹಾಗೂ ಅವರ ಶ್ರೀಮತಿ ಮಣಿಯವರು. ನಾಯಕರು ಇರುವಂತಹ ಕೃಷಿ ಭೂಮಿಯಲ್ಲಿ ಒಳ್ಳೆಯ ಬಾಳೆ ತೋಟವನ್ನು ಮಾಡಿದ್ದಾರೆ, ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಅವರ ಮುಂಚಿನಿಂದನೇ ಇರುವಂತಹ ತೆಂಗಿನ ಮರಗಳ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಕೃಷಿ ಅನುಭವವನ್ನು ಪಡ್ಕೊಳ್ಳೋಣ ಅಂತ ಹೇಳಿ. ಮಹಾಲಿಂಗ ನಾಯಕ ಅವರೇ, ಕೃಷಿ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು? ಈಗ ಎಷ್ಟು ವರ್ಷ ನಿಮಗೆ ವಯಸ್ಸು? ವಯಸ್ಸು 56 ವರ್ಷ. ಇದನ್ನ ನಮ್ಮ ಬುದ್ಧಿ ಬಂದಾಗಿಂದ ಮಾಡ್ತೀವಿ ಸರ್. ಈಗಲೇ ಸುಮಾರು ಹೆಚ್ಚು ಕಡಿಮೆ 40 ಹಿಂದಿಂದ ಮಾಡ್ತಾ ಇದ್ದೀವಿ. 40 ಹಿಂದಿಂದ ಆವಾಗಲೂ ತರಕಾರಿ ಬಿಡವತ್ತಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ, ನೀರ ಉಯ್ಕೊಂಡು ಬೆಳೀತಾ ಇದ್ದೀವಿ ನಾವು. ಅಲ್ಲಿ ಬಾವಿ ಇತ್ತು ಒಂದು, ಆ ಬಾವಿಲಿಂದ ನೀರು ಉಯ್ಕೊಂಡು ಉಯ್ ನೀರಲ್ಲಿ ಬೆಳೀತಾ ಇದ್ದೋ. ಇವಾಗ ಪಂಪ್ ಸೆಟ್ ಮಾಡಿ ಎಲ್ಲ ಹನಿ ನೀರಾವರಿ ಹಿಂಗೆಲ್ಲ ಮಾಡ್ಕೊಂಡು ಆಯ್ ನೀರು ಎಲ್ಲ ಮಾಡ್ಕೊಂಡು ಮಾಡ್ತೀವಿ. ಹೈನುಗಾರಿಕೆ ಮಾಡಿದ್ದೀವಿ, ಹಸು ಸಾಕಿದೀವಿ, ಇಷ್ಟೆಲ್ಲ ಮಾಡ್ತೀವಿ. ಅಂದ್ರೆ ನಿಮ್ಮ ತಂದೆಯಿಂದ ಬಂದಂತಹ ಭೂಮಿ ಇದು? ನನ್ನ ತಂದೆಯಿಂದ. ಹೆಚ್ಚು ವಿದ್ಯಾಭ್ಯಾಸ ಮಾಡಲಿಲ್ಲ ನೀವು? ಇಲ್ಲ, ವಿದ್ಯಾಭ್ಯಾಸ ನಾವು ಮಾಡಿಲ್ಲ, ಆವಾಗಲೇ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರಿ. ನಮ್ಮ ಬುದ್ಧಿ ಬಂದಾಗಿಂದ ಇದನ್ನೇ ಮಾಡ್ತಾ ಇದೀವಿ. ಈ ತರಕಾರಿ ಬೆಳೆಗಳನ್ನ ಬೆಳೆಯೋದ್ರಿಂದ ನಿಮಗೆ ಒಳ್ಳೆ ಮಾರುಕಟ್ಟೆ ಸಿಗ್ತಾ ಇದೆ, ಆದಾಯ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ? ಅವೆಲ್ಲ ಸಿಗುತ್ತೆ, ಅವೆಲ್ಲ ಸಿಗಲ್ಲ. ಅಂದ್ರೆ ಸಿಕ್ಕಿಲ್ಲ ಅಂತ ಬಿಡ್ತಾ ಇಲ್ಲ, ಮಾಡ್ತೀವಿ ನಾವು. ಈಗ ಬಾಳೆನ್ನ ನೀವು ಹಾಯಿ ನೀರು ವ್ಯವಸ್ಥೆಯಲ್ಲೂ ಮಾಡಿದಿರಿ, ಈಗಿರುವಂತ ಈ ಜಾಗದಲ್ಲಿ ಡ್ರಿಪ್ ಮಾಡಿ ಹನಿ ನೀರಾವರಿ ವ್ಯವಸ್ಥೆನೂ ಅಳವಡಿಸಿದಿರಿ. ಹೇಳಿ, ಬಾಳೆ ಒಂದು ಕೃಷಿಯಲ್ಲಿ ನಿಮ್ಮ ಅನುಭವ, ಎಷ್ಟು ವರ್ಷದಿಂದ ಬಾಳೆ ಬೆಳೀತಾ ಇದ್ದೀರಿ, ಯಾವ ತಳಿಗಳನ್ನ ಬೆಳೆದಿರಿ, ಮಾರುಕಟ್ಟೆ ಹೆಂಗೆ ಹೇಗ್ ಮಾಡ್ಬೇಕು, ಹೊಸ ಗಿಡಗಳನ್ನ ಹೇಗೆ ನೆಡಬೇಕು ಎಲ್ಲ ಹೇಳಿ. ಮೊದಲು ಬೆಳೆದಾಗ ಕಂದೆಟ್ ಬೆಳೆದಿದ್ವಿ, ಹಾಫ್ ಕಾಮ್ಸಲ್ಲಿ ಮಾರಿದ್ದೀವಿ, ಇಲ್ಲೇ ಮಾರ್ಕೆಟಲ್ಲಿ ಮಾರಿದ್ದೀವಿ, ಇಲ್ಲಾರು ಇಲ್ಲಿಗೆ ಬಂದು ತಗೊಂಡೋಯ್ತಾರೆ ಅವ್ರು ಕೊಡ್ತೀವಿ, ಹಿಂಗೆಲ್ಲ ಮಾಡ್ತೀವಿ. ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿಸ್ಕೊಂಡ್ಮೇಲೆ ಏನು ಬದಲಾವಣೆಯನ್ನು ಗಮನಿಸಿದ್ರಿ? ಬದಲಾವಣೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ, ಈಗ ರೈತರ ಸಮಸ್ಯೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಹನಿ ನೀರಾವರಿ ಮಾಡಿಸ್ಕೊಳ್ಳೋದ್ರಿಂದ. ಹಂಗಾಗಿದೆ. ನೀರಿನ ವ್ಯವಸ್ಥೆ ಅಂದರೆ ಇಲ್ಲಿ ಬೋರ್ವೆಲ್ಲು? ಬೋರ್ವೆಲ್ಲು, ಬೋರಿಂದ ನೀರು ಬಳಸ್ಕೊತೀವಿ. ನಮ್ಮ ಕೈಲಿ ಏನಾಗುತ್ತೆ, ತರಕಾರಿ, ಟೊಮೊಟೊ, ಬೀನ್ಸ್ ಬೆಳಿತೀವಿ, ಸವತೆ ಬೆಳಿತೀವಿ, ಬಾಳೆ ಬೆಳೆದಿದ್ದೀವಿ, ತೆಂಗಿದೆ, ಹೈನುಗಾರಿಕೆ ಹಸು ಮಾಡಿದ್ದೀವಿ, ಹಿಂಗೆ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಫಸಲಿಗೆ, ಮೆಡಿಸಿನ್ ಬೇಕಾದ ಕೊಡ್ತೀವಿ, ಹಿಂಗೆಲ್ಲ ಮಾಡ್ತೀವಿ. ಹನಿ ದೇವಂತರು ನಮ್ಮ ತಿಳಿದಂಗೆ ಮಾಡ್ಕೊಂಡು ಆಯ್ತಾ ಇದೀವಿ ಅಷ್ಟೇ, ಇದರಿಂದ ಏನು ಅನುಭವ ಕಡಿಮೆ. ಈಗ ಮಣಿಯವ್ರನ್ನ ಮಾತಾಡ್ಸೋಣ. ಮಣಿಯವರೇ, ಹೇಳಿ, ನಿಮ್ದು ಕೃಷಿ ಕುಟುಂಬನ ಎಷ್ಟು ವರ್ಷ ಆಯ್ತು ನೀವು ಮದ್ವೆಯಾಗಿ? ಅಲೆಯ 33 ವರ್ಷ ಆಯ್ತು ಮದ್ವೆ ಆದಾಗ್ಲಿಂದು. ತರಕಾರಿ ಬೆಳೆಯದೆ ನಾವು, ತರಕಾರಿ ಬೆಳೆನೆ, ಬದನೆ ಬೆಳಿತೀವಿ, ಬದನೆ, ಟೊಮೊಟೊ, ಬೀನಿಸು, ಈ ಸುನಾಮಿ, ಪ್ರತಿಯೊಂದು ತರಕಾರಿನು ಬೆಳಿತೀವಿ. ಬಾಳೆ ಬೆಳಿತೀವಿ, ಪಚ್ಚಬಾಳೆ ಬೆಳೆದಿದ್ದೋ ಒಂದ್ಸಲ, ಆಮೇಲೆ ಉಪ್ಪುಮೇರ್ಲೇನು ಬೆಳೆದಿದ್ದೀವಿ. ಎಲ್ಲ ತರಕಾರಿನು ನಮ್ಮ ಕೈಲಿ ಏನ್ ಮಾಡ್ಬೇಕು ಅನಿಸ್ತದೆ ಎಲ್ಲ ಬೆಳಿತೀವಿ. ಈಗ ನಿಮ್ಮ ಅಪ್ಪನ ಮನೆಯಲ್ಲೂ ಅಲ್ಲೇ ಕೃಷಿ ಐತಾ? ಅವರು ರೈತರೇ ಕೃಷಿ. ಅಕ್ಕೇಬಾಳು, ಅಕ್ಕೇಬಾಳು ನಮ್ ತಾಯಿ ಮನೆ ಅಕ್ಕೇಬಾಳು. ಅಲ್ಲೂ ನಮ್ನೇನು ಓದಿಸಿಲ್ಲ, ನಾವೇವಂತರು ಅಲ್ಲೂ ಎಲ್ಲ ಭತ್ತ ಗಿತ್ತ ಬೆಳೆಯದೆ ಅವರು ಭತ್ತ ರಾಗಿ ಬೆಳ್ಕೊಂತಾರೆ, ಕಬ್ಬು ಬೆಳಿತಾರೆ, ಇವಾಗ ಬಾಳೆ ಬೆಳಿತಾರೆ ಅವ್ರು. ನಾವು ಅದೇ ತರಕಾರಿನೇ ಮಾಡ್ಕೊಂಡು ಹೋಗೋದು. ಅಲ್ಲಿ ಏನೇನ್ ಕಲ್ತ್ರಿ? ಇಲ್ಲೂ ಎಲ್ಲ ಅದೇ ತರ ವ್ಯವಸ್ಥೆ ಇತ್ತು, ಮಾಡ್ತಿದ್ರಿ. ಈಗ ಏನು ಕಲ್ತೇ ಇರ್ಲಿಲ್ಲ ಸರ್. ನಾವು ಚಿಕ್ಕ ವಯಸ್ಸಿಗೆ 15 ವರ್ಷಕ್ಕೆ ಮದ್ವೆ ಆಗಿದ್ದು, ಮದ್ವೆ ಆದಾಗ್ಲಿಂದು ಇಲ್ಲಿ ತರಕಾರಿ ಬೆಳೆಯದೆ, ನಮ್ಮ ಮಾವ ಇದ್ದಾಗ್ಲಿಂದು ತರಕಾರಿನೇ ನಾವು. ಈಗ ಮಹಾಲಿಂಗ ನಾಯಕರು ಕೃಷಿ ಶುರು ಮಾಡಿದ್ಮೇಲೆ ಏನ್ ಬದಲಾವಣೆಗಳು ಮಾಡಿದ್ರು? ಏನ್ ಮಾಡಿದೀವಿ ನಮ್ ಕೈಲಾದಷ್ಟು. ನಾವು ಗುಡ್ಲು ಮನೇಲಿ ಇದ್ದೋ ಮದ್ವೆ ಆದಾಗ. ಒಂದ್ ಮನೆ ಕಟ್ಟಿದೀವಿ 1,20,000 ರೂಪಾಯಿದು. ಮಕ್ಳು ಮದ್ವೆ ಮಾಡಿದೀವಿ, 1-4 ಬೋರ್ ಹಾಕ್ಸಿದೀವಿ. ಆಗದೆ ಪರವಾಗಿಲ್ಲ, ಬೆಳೆದಿದೀವಿ, ಅನುಕೂಲ ಆಗಿದೆ. ಹಾಗೈತೆ. ಈಗ ಹಸುಗಳೆಲ್ಲ ಸಾಕಿದೀರಿ, ಇದೆಲ್ಲ ಎಷ್ಟಿದೆ? ಇವಾಗ ಒಂದು 5-6 ಇತ್ತು ಸಹ, ಮಾಡಕ್ಕಾಗಲ್ಲ, ಕಸ ಎಲ್ಲ ಜಾಸ್ತಿ. ಮೊಮ್ಮಕ್ಳು ಬಂದ್ಬಿಟ್ಟವ, ಈಗ 2 ಮೊಮ್ಮಕ್ಳವೆ, ಅವನ್ ನೋಡ್ಕೋಬೇಕು. ಅದಕ್ಕಾಗಿ ಒಂದ್ 2 ಮಾಡಿಕೊಂಡಿದ್ವಿ ಅಷ್ಟೆ. ಮಾರಾಕ್ಬಿಟ್ಟೆಲ್ಲ ನಾವು ಮೇವ ಹಾಕೊಂಡಿದೀವಲ್ಲ, ತಗೊಂಡೋಗಿ ಮನೆ ತಗೊಂಡು ಹಾಕೊಂಡು ಮನೆ ಹತ್ರನೇ ಸಾಕತೀವಿ. ಒಟ್ಟು ಎಷ್ಟು ಪ್ರದೇಶ ಇದೆ ನಾಯಕರೆ ನಿಮಗೆ ಇಲ್ಲಿ ಭೂಮಿ? ಒಟ್ಟು ನಮ್ದೆಲ್ಲ 3 ಎಕರೆ ಇದೆ. ತರಕಾರಿ ಬೆಳೆಗಳು ಹೇಳಿದ್ರು, ಈಗ ಇಷ್ಟೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಹೇಳಿ, ಒಂದೇ ಪ್ರದೇಶದಲ್ಲಿ ಬೇರೆ ಬೇರೆ ಪಟ ಬದಲಾಯಿಸ್ಕೊಂಡು ತರಕಾರಿ ಬೆಳೀತೀರಾ, ಹೆಂಗೆ ನಿಮ್ ತರಕಾರಿ ಕೃಷಿ ಹೇಳಿ ಅದೊಂಚೂರು. ಇಲ್ಲ ಸರ್, ನಾವು ಬೆಳೆಯೋದು ಒಂದ್ಸಲಿ ಮಾಡಿದ್ಮೇಲೆ ಅದನ್ನ ಬದಲಾಯಿಸಿ ಮಾಡ್ತೀವಿ. ಎಷ್ಟು ದಿನ ಅದನ್ನ ಹಂಗೆ ಬಿಡ್ತೀರಾ? ಹಂಗೇನ್ ಬಿಡಲ್ಲ, ಒಂದು ಈಗ ಭೂಮಿ ತ್ಯಾವ ಬಂದ್ಬಿಡ್ತಲ್ಲ ಅನ್ಬಿಟ್ಟು ಬಿಟ್ಟಿದ್ದು 3 ತಿಂಗಳಿಂದ. ಇವಾಗ ಮಾಡ್ತೀವಿ, ಇಲ್ಲ ಏನು ಇಲ್ಲ ಅಂದ್ರೆ ಒಂದ್ ಬದಲಾಯಿಸ್ತೀವಿ, ಇನ್ನೊಂದ್ ಮಾಡ್ತೀವಿ. ಈ ಬೆಳೆ ತಗೋಕ ಇನ್ನೊಂದ್ ಮಾಡ್ತೀವಿ. ಸಸಿ ಎಲ್ಲ ಆರ್ಡರ್ ಕೊಟ್ಟು ಸಸಿ ಎಲ್ಲ ಆರ್ಡರ್ ಕೊಟ್ಟು ತರಿಸ್ತೀವಿ. ನರ್ಸರಿಯಿಂದ ಸಸಿ ಎಲ್ಲ ಆರ್ಡರ್ ಕೊಟ್ಟು ತರಿಸ್ತೀವಿ. ನಮ್ಗೆ ಯಾವ ತಳಿ ಬೇಕಾದ ಹಾಕ್ಸ್ಕೋತೀವಿ, ಮಾಡ್ತೀವಿ. ಈ ಹನಿ ನೀರಾವರಿ ಮಾಡಿದ್ರಲ್ಲ, ಯಾವ್ದು ಬಾಳೆ ತಳಿ ಇದು? ಏಲಕ್ಕಿ ಬಾಳೆ. ಎಷ್ಟು ಇಳುವರಿ ಬಂದಿತ್ತು ನಿಮ್ಗೆ ಇದು? ಇನ್ನು ಇವಾಗ ಬತಾ ಇದೆ, ಹೋಸಲಿ ಬಂದಿದ್ದು 20 ಕೆಜಿ ಬೆಳೆದಿದ್ದೀನಿ. ಎರಡನೇ ಕುಳೆ ಇದೆ ಅದು? ಎರಡನೇ ಕುಳೆ ಇದೆ. ಎರಡನೇ ಕುಳೆಯಲ್ಲಿ ಎಷ್ಟು ಸಿಗ್ತಾ ಇದೆ ಈಗ? ಈಗ ಅದ್ರಲ್ಲಿ ಇನ್ನೂ ಬೊನೆ ಬಂದಿಲ್ಲ ಸರ್. ಈಗ ಅದ್ರಲ್ಲಿ ಇನ್ನೂ ಬೊನೆ ಬಂದಿದೆ, 10 ಕೆಜಿ ಆಯ್ತದೆ. ಅದ್ರ ನೀರಿಲ್ಲ, ನೀರು ಸ್ವಲ್ಪ ಒಣಗ್ಬಿಡ್ತು ಭೂಮಿ. ಈಗ ಮತ್ತೆ ತಿರ್ಗಾ ಬೋರ್ ಹಾಕ್ಸಿದೀವಿ, ನೀರು ಶಾರ್ಟೇಜ್ ಆಗಿ. ಹಂಗಾಗಿ ತೊಂದ್ರೆ ಆದ್ರೂ ನಾವು ನಮ್ಮ ವ್ಯವಸಾಯ ಮಾಡ್ತಾ ಇರ್ತೀವಿ. ಈಗ ಮಣಿಯವರು ಹೇಳಿದ್ರು, ಕೃಷಿಯಿಂದ ನಿಮಗೆ ಜೀವನಕ್ಕೆ ಬೇಕಾದ್ದೆಲ್ಲ ಪಡ್ಕೊಳ್ಳೋದಕ್ ಸಾಧ್ಯ ಆಗಿದೆ ಅಂತ. ಆಗಿದೆ ಹೇಳಿ, ಕೈಲಾದಂಗೆ ಎಲ್ಲಾ ಮಾಡಿದೀವಿ. ತರಕಾರಿ ಬೆಳೆಗಳೆಲ್ಲ ಮುಂಚಿನಿಂದ ಮಾಡ್ಕೊಂಡಿದೀವಿ, ಕೆಲಸ ಮಾಡಿದೀವಿ, ಕೂಲಿ ಮಾಡಿದೀವಿ, ಎಲ್ಲಾನು ಮಾಡಿದೀವಿ. ಮಕ್ಳು ಎಜುಕೇಶನ್ ಮಾಡಿಸಿದೀವಿ, ನಮ್ಮ ವಾಸಕ್ ಬೇಕಾದಷ್ಟು ಮನೆ ಕಟ್ಕೊಂಡಿದೀವಿ, ಮಕ್ಳು ಎಜುಕೇಶನ್ ಮಾಡಿಸಿದೀವಿ. ಬೆಳ್ಕೊಂಡು ಬೆಳ್ಕೊಂಡು ಬೋರಾಕ್ಸ್ ತೋರ್ಸ ಭತ್ತ ಬೆಳಿತೀವಿ ಅಂತ ಮೈ ಮೇಲೆ ಸಾಲ ಮಾಡ್ಕೊಂಡು, ಸಖತ್ತಾಗಿ ಸಾಲ ಮಾಡ್ಕೊಂಡು ಸಾಲ ಎಲ್ಲ ತೀರಿಸಿ ಆಮೇಲೆ ನಮ್ಮ ಮಕ್ಳು ಎದ್ಮೇಲೆ ಒಂಚೂರು ಎಲ್ಲ ಮಾಡ್ಕೊಂಡು ಸಾಲ ಎದ್ದು ಮಕ್ಳೆಲ್ಲ ಓದಿಸ್ತೋ, ಎಲ್ಲ ಡಿಪ್ಲೊಮಾ ಮಾಡಿಸ್ತೋ. ಮಾಡಿಸಿದ್ಮೇಲೆ ಅವರು ಒಂದ್ ಕೆಲ್ಸಕ್ಕೆ ಹೋದ್ಮೇಲೆ ಹಂಗ ನೆಮ್ಮದಿಯಾಗಿ ಇದೀವಿ. ಏನಿಲ್ಲ, ಮಕ್ಳೆಲ್ಲ ಮದುವೆ ಮಾಡಿದೀವಿ, ಮೊಮ್ಮಕ್ಳವೆ, ಅಷ್ಟೆಲ್ಲ ಮಾಡ್ಕೊಂಡಿದೀವಿ. ಈಗ ತರಕಾರಿ ಎಲ್ಲ ಬೆಳೆಯೋದು ಸರಿ, ಅದನ್ನ ಮಾರುಕಟ್ಟೆ ನೀವೇ ಮಾರ್ತಾ ಇದ್ರಾ? ಹೆಂಗೆ, ಯಾವ ತರ? ನಾವೇ ತಗೊಂಡ ಮಾರ್ತೀವಿ. ಯಾವ್ದು ನಿಮಗೆ ಒಳ್ಳೆ ರೇಟ್ ಕೊಟ್ಟಿದೆ ಅದೊಂಚೂರು ಹೇಳಿ. ರೈಟು ಬೀನಿಸಲ್ ಬಂದಿದೆ, ಈಗ ಸೌತೆ ಹಾಕಿದ ಸೌತೆಲ್ ಬಂದಿದೆ. ಇನ್ನು ಬಾಳೆ ಬೆಳೆದ ಬಿಡಿ, ಬಾಳೆ ರೈಟ್ ಬಂದಂಗ ಆಗಿಲ್ಲ, ಬೆಲೆ ಲಾಸ್ ಆಗ್ಬಿಡ್ತು ನಮ್ಗೆ. ಈ ತರಕಾರಿಲಿ ನಮ್ಗೆ ಲಾಸ್ ಏನಾಗಿಲ್ಲ. ಸಿಗುತ್ತೆ ಈಗ ಸೌತೆ ಹಾಕಿದ ಒಂದ್ ಖರ್ಚು ಕಳೆದು 1,60,000 ರೂಪಾಯಿ ಸಿಗ್ತು. ಮಳೆ ಬಂದ್ಬಿಡ್ತಲ್ಲ, ಮಳೆ ಬಂದ್ಬಿಟ್ಟು ಇಲ್ಲ ಅಂದ್ರೆ ಈ 1 ಲಕ್ಷ ಗಂಟೆ ಆಯ್ತಿತ್ತು. ಈ ಹನಿ ನೀರಾವರಿ ಮಾಡ್ಸಕ್ಕೆಲ್ಲ ಎಷ್ಟು ಖರ್ಚಾಯ್ತು? ಹನಿ ನೀರಾವರಿ ನಾವು ನಮ್ಗೆ ಗೊತ್ತಿಲ್ಲ, ಕಾಂಟ್ರಾಕ್ಟ್ ಕೊಟ್ಟಿದ್ದು 18,000 ನಾವು ಕೊಟ್ಟ ಸಬ್ಸಿಡಿ ಹಣ ತಕೊಂಡ್ ಮಾಡ್ಕೊಟ್ರು. ಒಟ್ಟಲ್ಲಿ ಅನುಕೂಲ ಆಗಿದೆ. ಅನುಕೂಲ ಆಗಿದೆ, ಬೆಳೆ ಚೆನ್ನಾಗಿ ಕಡಿಮೆ ಇದ್ರು ಮೇಂಟೈನ್ ಆಗುತ್ತೆ. ಈಗ ಮೊದ್ಲು ಬತ್ತಿ ನೀರಲ್ಲಿ ಮೇಂಟೈನ್ ಅಂದ್ರೆ 10 ಕುಂಟೆ ಮಾಡಕ್ಕಾಗಲ್ಲ. ಇದು 1 ಎಕರೆ ಮೇಂಟೈನ್ ಮಾಡಬಹುದು, 1 ಎಕರೆ ಆರಾಮಾಗಿ ಮಾಡಬಹುದು. 1 ಎಕರೆ ಆರಾಮಾಗಿ ಮಾಡಬಹುದು, ಕಡಿಮೆ ನೀರಿದ್ರು ಮಾಡಬಹುದು. ಹಂಗ್ ಮಾಡಿದೀವಿ. ಇಷ್ಟ ನೀರಾವರಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಾಡಕ್ಕೆ ಆಯ್ತಿರ್ಲಿಲ್ಲ ಸಹ, ಬೆಳೆ ಬತ್ತೇ ಇರ್ಲಿಲ್ಲ. ಬೆಳೆ ಬೋರೆಲ್ಲಿ ಎಲ್ಲ ಅದೇ ಬೇಸಿಗೆ ಬಂದ್ಬಿಡ್ತಲ್ಲ, ಜಾಸ್ತಿ ಬರಗಾಲ ಬತ್ತಲ್ಲ, ನೀರಿಲ್ದೆ ನೀರೇ ಹೋಗ್ಬಿಟ್ಟಿತ್ತು. ಹನಿ ನೀರಾವರಿ ಮಾಡ್ಲಾಗಿ ಹಂಗ ಬಾಳೆ ಬದಿಕತ್ತು. ಮಾಡ್ಬೋದು, ಇಲ್ಲ ಅಂದ್ರೆ ಅದೇ ಬೆಳಗಾನ ರಾತ್ರಿ ಟೈಮು ಗದ್ದೆಗೆ ಬರ್ಬೇಕು, ಹಂಗ್ ಮಾಡ್ಬೇಕಿತ್ತು. ಹನಿ ನೀರಾವರಿ ಮಾಡಿಸಿದ್ಕೆ ಬಾಳೆ ಬೆಳೆದಂಗ ಆಯ್ತು, ಇಲ್ಲ ಅಂದ್ರೆ ಮಾಡಕ್ಕೆ ಆಯ್ತಿರ್ಲಿಲ್ಲ. ಈಗ 4 ಪಂಪ್ ಸೆಟ್ ಇದೆಯಾ? ಇಲ್ಲ ಸರ್, 2 ಇದೆ. 4 ಆಗಸ್ಟ್ 3 ಇಲ್ಲ 2 ಓಡ್ತಾ ಇದೆ. ಈ 2 ಓಡ್ತಾ ಇದೆ, 2 ಈ ನಿಮ್ಮ ಬಾಳೆ ಬೆಳೆಗೆ ಬೇಕಾದಷ್ಟು ನೀರ್ ಸಿಗ್ತಾ ಇದೆ. ಒಂದೇ ಇದ್ದಿದ್ದು ಈ ಸಲ ಮಾಡ್ಸಿದ್ವಿ. ಇನ್ನೊಂದು, ಈ ತರಕಾರಿ ಬೆಳೆಯುವ ಪ್ರದೇಶಕ್ಕೂ ಅಲ್ಲೂ ನೀವು ಹನಿ ನೀರಾವರಿ ಮಾಡಿಸಿದೀರಾ? ಇಲ್ಲ, ಅದಕ್ಕೆ ಹಂಗೆ ಹಾಯಿಸ್ತೀವಿ. ಹೇಳಿ, ಬೇರೆ ಬೇರೆ ತರಕಾರಿ ಬೆಳೆಗೆ ಸಂಬಂಧಪಟ್ಟಂಗೆ ಹೆಂಗ್ ಮಾಡ್ತೀರಿ ನೀವು? ಹೆಂಗ್ ತಯಾರ ಮಾಡ್ತೀವಿ ಭೂಮಿ ತಯಾರಿ ಹೆಂಗ್ ಮಾಡ್ತೀವಿ? ಉಳುಮೆ ಮಾಡ್ಕೋತೀವಿ. ಉಳುಮೆ ಮುಗಿದ್ಮೇಲೆ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಕೊಟ್ಟಿಗೆ ಗೊಬ್ಬರ ಆಮೇಲೆ ಇನ್ನು ಸಾವಯವ ಗೊಬ್ಬರ ಇವೆಲ್ಲ ಬರ್ತದೆ ಅವೆಲ್ಲ ಹಾಕ್ತಿವಿ. ಏನ್ ನಮ್ಗೆ ಅನುಭವ ತಿಳಿದಂಗೆ ಮಾಡ್ತಾ ಇರ್ತೀವಿ. ಈಗ ನಿಮ್ ತಂದೆ ಕಾಲಕ್ಕೂ ನಿಮ್ ಕಾಲಕ್ಕೂ ಏನೆಲ್ಲ ಬದಲಾವಣೆಗಳಾಗಿದೆ ಕೃಷಿ ಕ್ರಮಗಳಲ್ಲಿ? ಸಾಕಷ್ಟು ತಳಿಗಳು ಬಂದಿವೆ, ತರಕಾರಿ ಇದೆ. ನಮ್ ತಂದೆ ಕಾಲಕ್ಕೂ ನಮ್ಗೆ ಅವಾಗೆಲ್ಲ ಹುಯಿ ನೀರಿನಲ್ಲಿ ಮಾಡ್ತಾ ಇದ್ದೆ ನಾವು. ಇವಾಗ ಆಯುಷದ ಬಂದಿದೆ, ಹನಿ ನೀರಾವರಿ ಮಾಡಿಸಿದೀವಿ, ಹೈನುಗಾರಿಕೆ ಮಾಡ್ಕೊಂಡಿದ್ದೀವಿ. ನಮ್ಮ ತಂದೆ ಕಾಲದಲ್ಲಿ ಏನೂ ಇರಲಿಲ್ಲ, ಉಳದನ ಮಾಡಿಕೊಂಡಿದ್ದೆ, ಉಳ್ತಾ ಇದ್ದೋ. ಇವಾಗೆಲ್ಲ ಟ್ರ್ಯಾಕ್ಟರ್ ಬಂದಿದೆ, ಇಲ್ಲ ಕೂಲಿ ಕೊಟ್ಟು ಉಳಿಸ್ತೀವಿ, ಟ್ರ್ಯಾಕ್ಟರ್ ಉಳಿಸ್ತೀವಿ. ಹಿಂಗಾಗಿ ಏನೋ ಮಾಡ್ಕೊಂಡು ಹೋಯ್ತಾ ಇದೀವಿ. ಅವತ್ತು ನಮ್ಮ ತಂದೆ ಕಾಲಕ್ಕೂ ಇವತ್ತು ಎಲ್ಲ ಬದಲಾವಣೆ ಆಗಿದೆ. ಗಂಡ ಹೆಂಡತಿ ಇಬ್ರು ದುಡಿತೀರಿ? ದುಡಿತೀವಿ. ಹೆಂಗ ನಮ್ಮ ಕೈಲಾದಷ್ಟು ಮಕ್ಳಿಗೆ ಎಜುಕೇಶನ್ ಮಾಡ್ತೀವಿ. ನಾವನಿದ್ದೇವಂತರ ಅವರು ಮಕ್ಳಿಗೆ ಎಜುಕೇಶನ್ ಮಾಡಿಸಿದ್ದೀವಿ. ಈಗ ಅವ್ರ ಜೀವನ ಅವ್ರು ಮಾಡ್ತಾವ್ರೆ, ನಾವು ಈಗಲೇ ನಾವು ಇರೋ ಗಂಟ ಮಾಡ್ತೀವಿ ಅಂತ ಕೃಷಿ ಬೇಸಾಯ ಮಾಡ್ತೀವಿ. ಈಗ ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸಿದೀರಾ? ಇಲ್ಲ ಸರ್, ಯಾವಾಗಲೂ ಮಣ್ಣು ಪರೀಕ್ಷೆ ಮಾಡಿಸಿಲ್ಲ. ಈಗ ಇನ್ನು ಈ ಸಾವಯವ ಗೊಬ್ಬರಗಳು ಅದೆಲ್ಲ ಎಷ್ಟು ಬಳಕೆ ಮಾಡ್ತೀರಿ? ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ತೀರಿ ಜಮೀನ್ಗೆ? ಇರೋವಷ್ಟು ಹಾಕ್ತಿವಿ, ಸಿಕ್ಕಿದ್ರೆ ಹಾಕ್ತಿವಿ. ಇಷ್ಟಕ್ಕೆ ಈಗ ಒಂದು 15 ಪಟ್ಯಾಟ್ ಹೊಡಿಸಿದೆ ಗೊಬ್ಬರ. ಹಂಗೆಲ್ಲ ಸುಮ್ಮನೆ ಹಾಕಿ ಉಳಿಸಿದೀವಿ. ಬಾಳೆ ಇದಕ್ಕೆ ಬಾಳೆಗೆ ಹೊಡಿಸಿದೆ, ಅದಕ್ಕೊಂದು 30 ಗಡಿ ಹೊಡಿಸಿದ್ದೀನಿ. ಎತ್ತಿನ ಗಾಡಿಯಲ್ಲಿ 30 ಗಡಿ ಗೊಬ್ಬರ ಹಾಕಿದ್ದೀನಿ, ಅದಕ್ಕೊಂದು 30 ಗಡಿ ಹಾಕಿದ್ದೀನಿ. ನಿಮ್ಮನೆಲ್ಲೂ ಒಂದಿಷ್ಟು ಕೊಟ್ಟಿಗೆ ಗೊಬ್ಬರ ಆಗುತ್ತೆ? ಗೊಬ್ಬರ ಇದೆ ನಮ್ದು ಎಲ್ಲ ಸೇರಿ, ಇದಕ್ಕೊಂದು 30 ಗಡಿ, ಅದಕ್ಕೊಂದು 30 ಗಡಿ. ಬೇರೆ ಕಡೆ ಒಳಗೊಂಡು ಒಂದು 20 ಹಾಕಿ ಹೊಡಿಸಿದೆ. ಈ ಎರೆ ಗೊಬ್ಬರ ಹಸಿರೆಲೆ ಗೊಬ್ಬರ ಅದೆಲ್ಲ ಏನು ಪ್ರಯತ್ನ ಪಟ್ಟಿಲ್ಲ? ಅವೇನು ಪ್ರಯತ್ನ ಪಟ್ಟಿಲ್ಲ ನಾವು. ಎರೆಹುಳಿನ ಗೊಬ್ಬರ ಹಸಿರೆಲೆ ಗೊಬ್ಬರ ಅವೇನು ನಾವು ಉತ್ಪಾದನೆ ಮಾಡ್ಕೊಂಡಿಲ್ಲ, ಇಲ್ಲ ಬೇರೆ ಕೊಡ್ತಾರಲ್ಲ ಅಲ್ಲೂ ತಂದು ಬಳಕೆ ಮಾಡಿಲ್ಲ ನಾವು. ಈಗ ಒಂದ್ ಜಾಗದಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯುವಂತ ಸಂದರ್ಭದಲ್ಲಿ ಹೆಚ್ಚು ಪೋಷಕಾಂಶಗಳು ಬೇಕಾಗುತ್ತೆ, ಪುನಃ ಕೊಡ್ಬೇಕಾಗುತ್ತೆ. ನಿಮ್ಮ ಅನುಭವ ಹೆಂಗೆ? ಕಾಂಪ್ಲೆಕ್ಸ್ ಕೊಡ್ತೀವಿ ಅಷ್ಟೇ. ಬೆಳೆ ಡೌನ್ ಆದ್ರೆ ಕಾಂಪ್ಲೆಕ್ಸ್ ಹಾಕ್ತಿವಿ, ಇದನ್ ಮಾಡ್ತೀವಿ, ಮೆಡಿಸನ್ ಕೊಡ್ತೀವಿ. ಔಷಧಿ ಬಂದಿದೆಯಲ್ಲ ಈಗ, ಔಷಧಿ ತಂದು ಹೊಡಿತಾ ಇರ್ತೀವಿ. ಯಾವ್ಯಾವ ರೋಗಕ್ಕೆ ಏನೇನು ಔಷಧಿ ಹೊಡಿಬೇಕು? ತರಕಾರಿ ನೀವೇ ತಗೊಂಡೋಗಿ ಮಾರೋದು ಅಥವಾ ಇಲ್ಲಿ ಬಂದ್ರೆ ಅವ್ರಿಗೆ ಕೊಟ್ಬಿಡೋದು? ಬಂದ್ರೂ ಕೊಡ್ತೀವಿ, ಇಲ್ಲ ಅಂತ ತಗೊಂಡೋಗಿ ಮಾರ್ಕೆಟ್ ಮಾರ್ತೀವಿ. ನಾವು ಇಲ್ಲ ಕೇರ್ಪೇಟೆ ಮಾರ್ತೀವಿ, ಇಲ್ಲ ಮಾರ್ಕೆಟ್ ಮೈಸೂರ್ಗೆ ಆಗ್ತಾ ಇದ್ದು. ಮೈಸೂರ್ ಖರ್ಚು ಜಾಸ್ತಿ ಬರ್ತದೆ, ದೂರ ಹೋಗಕ್ಕಾಗಲ್ಲ ಅಂತ ಇಲ್ಲೇ ಹಾಕ್ತೀವಿ. ಹೋಲ್ಸೇಲ್ ಗಿರಾಕಿಯವರಲ್ಲಿ ಅವ್ರು ಕೊಟ್ಬಿಡ್ತಿದ್ದ ನೇರವಾಗಿ ಅವ್ರಿಗೆ ಕೊಟ್ಬಿಡ್ತೀರಾ? ನೀವೇ ನಿಂತು ಮಾರೋ ಅಂತದ್ದು? ಏನು ನಿಂತು ಮಾರಲ್ಲ ನಾವು, ನಿಂತು ಮಾರಕ್ಕಾಗಲ್ಲ. ಏನ್ ಖರ್ಚು ವೆಚ್ಚ ಬಗ್ಗೆ ಹೆಂಗನ್ಸುತ್ತೆ ನಾಯಕರೇ ನಿಮ್ಗೆ ಕೃಷಿ ಈ ಮುಂದಿನ ದಿನಗಳಲ್ಲಿ? ನಿಮ್ಮ ಮಕ್ಕಳು ಇದನ್ನ ನಂಬಿಕೊಂಡು ಬಾಳ್ವೆ ಮಾಡ್ಬೋದಾ? ಅವ್ರ ಶಕ್ತಿ ಇದ್ರೆ ಮಾಡ್ಬೋದು, ನಾವೇನ್ ಮಾಡಿ ಅಂತ ಹೇಳಲ್ಲ ಅವ್ರನ್ನ. ನಂಬಿದ್ರೆ ಮಾಡ್ಬೋದು, ಕೃಷಿ ನಂಬ್ಕೊ ಮಾಡ್ತೀವಿ ಅಂದ್ರೆ ಏನ್ ಮೋಸ ಆಗಲ್ಲ. ಹೆಂಗಿರುತ್ತೆ ಈಗ ನೀವು ದಿನಚರಿ ಹೆಂಗಿರುತ್ತೆ? ನೀವು ಬೆಳಿಗ್ಗೆ ಹೇಳ್ತಿದಂಗೆ ಗಂಡ ಹೆಂಡತಿ ಎಷ್ಟೊತ್ತಿಗೆ ಬರ್ತೀರಿ ಇಲ್ಲಿ, ಏನೆಲ್ಲ ಕೆಲಸಗಳಿರುತ್ತೆ? ನಾವು ಮನೇಲಿ 5 ಗಂಟೆಗೆ ಹೇಳ್ತೀವಿ, ಹಸು ಕರಿಬೇಕು ಕರಿತೀವಿ. ಇನ್ನು ಕಸ ಇರ್ತಲ್ಲ, ಸಗಣಿ ಎತ್ತಾಕ್ಬೇಕು, ಕಸ ತೊಳೆಯೋದು, ಹಾಲು ಕರೆಯೋದೆಲ್ಲ 7 ಗಂಟೆಗೆ ಮುಗಿಸ್ಕೊಂಡು 7 ಗಂಟೆಗೆ ಬರ್ತೀವಿ. ಹೆಂಗ್ ಸ್ವಲ್ಪ ಲೇಟ್ ಆಗಿ ಬರ್ತಾರೆ, ನಾವು ಬೆಳಗ್ಗೆನೆ ಬಂದು ಏನ್ ಕೆಲಸ ನೋಡ್ತಾ ಇರ್ತೀವಿ, ಇಲ್ಲ ಫ್ರೀ ಆಗಿದೀವಿ ಎಲ್ಲ ತಿರುಗಾಡ್ತೀವಿ, ಹಿಂಗ್ ಮಾಡ್ತೀವಿ. ಹೇಳಿ, ನೀವೇನ್ ಹೇಳಕ್ ಬಯಸ್ತೀರಿ? ಕೃಷಿಯಲ್ಲಿ ಗಂಡ ಹೆಂಡತಿ ಇಬ್ರು ಕಷ್ಟಪಟ್ರೆ ಒಂದಿಷ್ಟು ಅನುಕೂಲ ಆಗುತ್ತೆ ಅಲ್ವಾ? ಇನ್ನೇ ಎಲ್ಲ ಕೂಲಿನೇ ಕೊಟ್ಟಿ ಮಾಡ್ತೀವಿ ಅಂದ್ರೆ ಮಾಡಕ್ ಆಗಲ್ಲ ಸರ್. ಕಷ್ಟಪಟ್ಟಿ ಮನೆಯವ್ರಿಗೆ ಇದ್ರೆ ಒಂದ್ ಸ್ವಲ್ಪ ಉಳ್ಸಕ್ ಆಗೋದು. ಈಗ ತರಕಾರಿ ಮಾಡ್ತೀವಿ ಉಳ್ಕೋತದೆ ಅಂತ ಹೇಳ್ತೀವಲ್ಲ, ಈಗ ಕೂಲಿ ಕೊಟ್ಟು ಮಾಡಿಸೋರ್ಗೆ ಅಷ್ಟು ಉಳಿಯಕಿಲ್ಲ, ಮಾಡಕ್ ಆಗಲ್ಲ. ಮನೆಯವ್ರಿಗೆ ಒಂದ್ ಸ್ವಲ್ಪ ಗೇದ್ರೆ ಉಳ್ಕೋತದೆ, ಇಲ್ಲ ಅಂದ್ರೆ ಮಾಡಕ್ ಆಗ್ತಿಲ್ಲ. ಈಗ ಅವ್ರು ಬೆಳಿಗ್ಗೆನೆ ಬರ್ತಾರೆ, ನಾವು ಮಕ್ಳು ಮೊಮ್ಮಕ್ಳೆಲ್ಲ ಕಾರ್ಮೆಂಟ್ ಕಳಿಸ್ಬಿಟ್ಟು ಆಮೇಲೆ ಬರ್ತೀವಿ. ಬಂದು ತಿಂಡಿ ತಗೋಬೇಕಲ್ಲ, ತಿಂಡಿ ತಗೊಂಬಂದ್ರೆ ಇನ್ ಪುನಃ ಈಗ 3 ಗಂಟೆ ಹೊತ್ತಿಗೆ ಮಕ್ಳು ಕರೆಯಕ್ ಹೋಗ್ಬೇಕು, ಕಾರ್ಮೆಂಟಿಂದ ಮಗ ಕರ್ಕೊಂಡ್ ಬರಕ್ ಹೋಗ್ಬೇಕಲ್ಲ. ಅಷ್ಟ್ರಲ್ಲಿ ಹೋಯ್ತೀವಿ, ಅಷ್ಟೊತ್ಗಂಟ್ ಕೆಲಸ ಮಾಡ್ತೀವಿ. ಇನ್ನ ನಾಳೆ ಬೆಳಿಗ್ಗೆನೆ ಇನ್ ತಿರ್ಗ ಬರೋದು. ಯಾವ ಮಕ್ಳಿಲ್ಲ ಅಂತ ಅಂದ್ರೆ ಸಂಜೆ 6 ಗಂಟೆ ನಾವು ಹೋಗೋದು, 6:30 ಹೋಗ್ತೀವಿ ಮನೆಗೆ, ಅಷ್ಟೊತ್ಗಂಟು ಕೆಲಸ ಇರ್ತದೆ. ಒಟ್ಟಿನಲ್ಲಿ ಸಂಸಮ್ನಾಗಿ ದುಡಿತಾ ಬಂದಿದ್ದೀರಿ ಮೊದ್ಲಿಂದ? ಮೊದ್ಲಿಂದಾನು ಸಹ ಇಬ್ರುವೆ, ಒಬ್ಬೊಬ್ರೆ ಮಾಡಿದ್ರೆ ಮಾಡಕ್ ಆಗದ, ಇಲ್ಲ ಕೂಲಿ ಹಾಳು ನೆಚ್ಕೊಂಡ್ ಮಾಡಕ್ ಆಗತ್ತ? ನಮ್ ಕೈಲ ಹೊಂದಾವಣಿಕೆಯಿಂದ ಮಾಡ್ತೀವಿ ಸರ್, ಮಾಡ್ತು ಸಮಸ್ಯೆ ಇಲ್ಲ. ಇಬ್ರು ಅಷ್ಟೇ ಮಾತಾಡ್ತೀವಿ, ಏನೇ ಗುದ್ಲಿ ಕೆಲಸ ಮಾಡ್ಬೇಕು ಅಂದ್ರು ಮಾಡ್ತೀನಿ, ಜೊತೆಲೇ ಗುದ್ಲಿ ಕೆಲಸ ಮಾಡ್ಬೇಕು, ಅತಿ ಕೆಲಸ ಅಂದ್ರೆ ಅದನ್ನು ಮಾಡ್ತೀನಿ, ಏನಿಲ್ಲ ಅದನ್ನು ಮಾಡ್ತೀನಿ. ನಮ್ ಕೈಲಿ ಎಷ್ಟಾಯ್ತದ ಅಷ್ಟೆಲ್ಲ ಕೆಲಸ ಮಾಡ್ಕೋತೀವಿ. ಈಗ ಬರೀ ಆಳ್ನೆ ಕಾಯ್ಕೊಂಡ್ರೆ ಮಾಡ್ಸಕ್ಕಾಗಲ್ಲ. ನಾವ್ ಇಷ್ಟೊಂದು ಜಮೀನ್ ಇದ್ರುವೆ, ಇವತ್ ನಾನು ಕಮ್ಮಿ 100 ಆಳನ್ ಕೂಲಿ ಕೊಡಲ್ಲ. ಏನೋ ಸಮಸ್ಯೆ ಇದ್ರೆ ಮಾತ್ರ ಕೊಡ್ತೀವಿ ಅಷ್ಟೇ, ಇನ್ನಿಂತದೆಲ್ಲ ನಾವೇ ಮಾಡ್ಕೋತೀವಿ. ಇದಕ್ಕೆಲ್ಲ ಒಂದ್ 10 ಆಳು ಕೂಲಿ ಕೊಟ್ಟಿಲ್ಲ, ನಾನೇ ಮಾಡಿಸಿದ್ದೀನಿ, ನಾನೇ ಮಾಡಿದೀನಿ ಒಬ್ಬನೇ. ಎಲ್ಲ ಇಟಾಚಿಲಿ ಟ್ರಂಚ್ ಹೊಡಿಸ್ತು ಬಳೆ ನೆಡಕ್ಕೆ, ಕೆಳಗಡೆದು ಅಷ್ಟೇ ಇಟಾಚಿಲಿ ಟ್ರಂಚ್ ಹೊಡಿಸಿ ನೆಟ್ಟಿ ಅದನ್ನೆಲ್ಲ ಮಣ್ಣು ಮುಚ್ಚಬೇಕು ಅಂದ್ರೆ ಒಬ್ರೆ ಮುಚ್ಚೆ ನಾವೇ ಮುಚ್ಕೋತೀವಿ. ಅದಕ್ಕೆಲ್ಲ ಗೊಬ್ಬರ, ಈಗ ಟ್ರಂಚ್ ಹೊಡಿಸ್ಬಿಟ್ಟು ಏನ್ ಮಾಡಿದ್ರಿ ಗೊಬ್ಬರ ಏನ್ ಹಾಕ್ಸಿರಾ? ಇದ್ರೊಳಗೆ ಟ್ರಂಚ್ ಹೊಡಿಸಿ ಬೀನಿಸ್ ಹಾಕಿದ್ವು, ನಾಟಿ ಬೀನಿಸ್ ನೆಟ್ಟಿದೆ ಟ್ರಂಚ್ ಒಳಗೆ, ನಾನೇ ನೆಟ್ಟಿದ್ದೆ ಒಬ್ಳೆ ಬೀಜ ತಂದು 1/3 ಕೆಜಿ ಬೀನಿಸ್ ನೆಟ್ಟಿದ್ವು. ಅದನ್ನ ಕುಯ್ಯಕ್ಕೆಲ್ಲ ಆಡ್ಬೇಕು, ಬೀನಿಸ್ ಕುಯ್ಯಕ್ಕೆ ಅಂದ್ರೆ ಆಡ್ಬೇಕು, ನಾವ್ ಮಾಡಕ್ ಆಗಲ್ಲ. ಅಂತೇವ್ ಮಾತ್ರ ಆಳ್ ಕರ್ಕೋತೀವಿ, ತರಕಾರಿ ಕುಯ್ಯಕ್ಕೆ ನೆಡೋದು ಬೆಳೆಯೋದು ಅವಕ್ಕೆಲ್ಲ ನಾವೇ ಮಾಡ್ಕೋತೀವಿ. ಅದ್ರಲ್ಲಿ ಇದ್ರೊಳಗೆ ಬಾಳೆ ಒಳಗೆ ಒಂದ್ 25,000 ರೂಪಾಯಿ ನಾಟಿ ಬೀನಿಸ್ ಆಯ್ತು. ಬರೀ ಟ್ರಂಚೊಳಿತ್ ನೆಟ್ಟಿದ್ದು ಕೈಲಿ ಊರಿದ್ದೆ ಬೀಜನ, ಒಂದ್ 3 ಕೆಜಿ ಬೀಜ ನೆಟ್ಟಿದ್ದು, ಒಂದ್ 25,000 ರೂಪಾಯಿ ಆಗಿತ್ತು. ಹಂಗ ನಾವೇ ಮಾಡ್ಕೊಂತೀವಿ, ಏನು ಇದ್ ಮಾಡಲ್ಲ, ಆಳೇನ್ ಕೊಡಲ್ಲ. ತರಕಾರಿ ಕುಯ್ಯಕ್ ಮಾತ್ರ ಆಳು ಬೇಕೇ ಬೇಕು. ಬೀನಿಸ್ ಹಾಕ್ತಿವಿ ಅಂದ್ರೆ ಈಗ ಒಂದ್ ಅರ್ಧ ಎಕರೆ ಬೀನಿಸ್ ಕುಯ್ಯಕ್ ಮಾತ್ರ 10 ಆಳು ಬೇಕು, 8 ಆಳು. ಹತ್ತಾಳೆ ಕರ್ಕೊಂಡು ಕುಯ್ಬೇಕು, ಇಲ್ಲ ಅಂದ್ರೆ ನಾವು ಇನ್ನೇನು ಬೇರೆ ಕೆಲಸ ಅಂದ್ರೆ ಕಷ್ಟ ಅಲ್ಲ. ಈಗ ಈಗ ನಾಯಕರೆಲ್ಲ ಇದೆಲ್ಲ ಬೆಳೆದು ಆದ್ಮೇಲೆ ಮಾರುಕಟ್ಟೆಗೆ ತಗೊಂಡ್ ಹೋಗ್ತಾರಲ್ಲ, ಏನ್ ರೇಟಿಂಗ್ ಮಾರ್ಬೇಕು ಅದೆಲ್ಲ ನೀವು ಹೇಳ್ತಿರೋ ಅಥವಾ ಅವರ ನಿರ್ಧಾರ ಮಾಡ್ಬಿಡ್ತಾರೋ? ರೈಟ್ ನಾವ್ ಹೇಳ್ದಂಗ್ ಕೊಡಲ್ಲ ಸರ್. ಅಲ್ಲಿ ಮೈಸೂರಲ್ಲಿ ಏನ್ ರೇಟ್ ನಡೀತದೆ? ಮೈಸೂರ್ಗಿಂತ 2 ರೂಪಾಯಿ ಒಟ್ನಲ್ಲಿ ಹೇಳ್ತಾರೆ. ಈ ರೇಟಿಗೆ ಬತ್ತಾ ಇದೆ ಕೊಡ್ಬೋದ? ಇಲ್ಲ, ಹಂಗೆ ನಾವು ಹೆಂಗ್ಸ್ರಿ ಹೇಳ್ದಂಗ್ ಕೊಡ್ತಾರ. ಅಲ್ಲಿ ಪಾರ್ಸಲ್ ಅವ್ರು ಅವ್ರೇನ್ ಮೋಸ ಮಾಡಲ್ಲ. ರೇಟ್ ಏನಿರ್ತದೆ ಅದಕ್ಕಿಂತ 2 ರೂಪಾಯಿ ಕಡಿಮೆ ಖರ್ಚು ಬರುತ್ತಲ್ಲ ಅಂತ ಇಲ್ಲೇ ಕೊಡ್ತಾರೆ. ಒಟ್ನಲ್ಲಿ ಹೇಳ್ತಾರೆ ನಿಮ್ಗೆ ಇಷ್ಟಕ್ಕೆ ಮಾರ್ದ ಇಷ್ಟು ಬತ್ತು ಅಂತ ಕೊಡ್ತಾರೆ. ಬಂದಿದ್ದು ದುಡ್ಡು ತಂದು ಮನೆಗೆ ಕೊಡ್ತಾರೆ. ಅಷ್ಟ್ ಬಿಟ್ರೆ ನಾವ್ ಹೇಳ್ದಂಗೆ ಎಲ್ಲ ತಗೋತಾರ ತಗೊಳ್ಳರು. ಈಗ ಹೊರಗಡೆ ಇವರು ಲೆಕ್ಕಾಚಾರ ಎಲ್ಲ ನಿಮ್ಗೆ ಹೇಳ್ತಾರೆ. ಒಟ್ಟಿನಲ್ಲಿ ಲೆಕ್ಕಾಚಾರ ಎಲ್ಲ ಒಟ್ಟಿಗೆ ಸರ್. ಅವ್ರು ಏನ್ ಮಾಡ್ಕೊಂಡ್ರು ಮನೆಗೆ ತಂದು ಕೊಟ್ಬಿಡ್ತಾರೆ, ಬೇಕಾದಾಗ ಇಸ್ಕೊತಾರೆ. ಇಬ್ರು ಒಂದೇ ಕೈ ಒಟ್ಟಿಗೆ ಮಾಡ್ತೀವಿ, ಹಂಗೇನಿಲ್ಲ. ಅವ್ರೇ ಮಾಡ್ಕ ಮಡಿಕತಾರೆ ಅಂತ ಏನಿಲ್ಲ. ಅವ್ರೇನ್ ಕಾಣ್ದಂಗೆ ಸುಳ್ಳು ಹೇಳಲ್ಲ. ಮಾರಿ ತಂದು ಮನೆಗೆ ಕೊಡ್ತಾರೆ. ಈಗ ಗೊಬ್ಬರ ತರಬೇಕು ತಗೋಬರ್ತಾರೆ, ಔಷಧಿ ತರಬೇಕು ಇಸ್ಕೊತಾರೆ ತಗೋಬರ್ತಾರೆ. ಆತರ ನಮ್ದು ಈಗ ನಾಯಕರೇ ತೆಂಗಿನ ಮರಗಳಿಗೆ ಏನ್ ನಿರ್ವಹಣೆ ಇದೆಲ್ಲ? ಈಗ ಏನೋ ಕಪ್ಪು ಗರಿ ರೋಗ ಬಂದ್ಬಿಟ್ಟಿದೆ ಸರ್. ಏನು ಅಂತ ಅದು ಗೊತ್ತಿಲ್ಲ. ಈಗ ಮೊದ್ಲು ಕಪ್ಪು ತಲೆ ಹುಳ ಬಂದಿತ್ತು, ಈಗ ಗರಿ ಎಲ್ಲ ಕಪ್ಪು ಆಗ್ಬಿಟ್ಟಿದೆ. ಏನೋ ಏನಕ್ ಬಂದದೆ ಅಂತ ಗೊತ್ತಿಲ್ಲ. ಏನ್ ಬಂದಿಲ್ಲ, ಎಲ್ಲಾ ತೋಟಕ್ಕೂ ಬಂದಿದೆ. ಅಂದ್ರೆ ಎಲ್ಲಕ್ಕೂ ಒಂದ್ ಕಡೆಯಿಂದ ಬಂದಿಲ್ಲ, ಒಂದ್ ಮರಕ್ ಬಂದ್ರೆ ಒಂದ್ ಮರಕ್ ಬಂದಿಲ್ಲ. ನಮ್ ಮರಗಳಲ್ಲಿ ಅರ್ಧಕ್ಕೆ ಜಾಸ್ತಿ ಬಂದಿದೆ, ಆ ಪಕ್ಕ ತೋಟದಲ್ಲಿ ಬಂದದೆ, ಅವ್ರು ಸ್ವಲ್ಪ ಬಂದದೆ. ಅಂದ್ರೆ ಈಗ ನಿಮ್ಗೆ ಕಾಸು ಕೊಡೋದು ಜಾಸ್ತಿ ಬಾಳೆ ಅಥವಾ ತರಕಾರಿ ಬೆಳೆ? ತರಕಾರಿ ಬೆಳೆ. ಈ ಬಾಳೆ ಎಲ್ಲ ಏನು ನಮ್ಗೆ ಐಡಿಯಾ ಇಲ್ಲ. ಅಡಿಕೆ ಸೊಸಿ ಹೇಳ್ಸಕ್ಕೆ ಅಂದ್ರೆ ಬಾಳೆ ಹಾಕಿದ್ವಿ ಅಷ್ಟೇ. ಬಾಳೆ ಅಲೆಗೆ ಒಂದ್ 15 ವರ್ಷದಿಂದೇನು ಬೆಳೆದಿದ್ದ ಸಹ. ಅಯ್ಯೋ ಅವಾಗ್ಲೂ ರೇಟ್ ಸಿಗ್ಲಿಲ್ಲ ಕಡಿಮೆ. ಈಗ ಕೆಳಗಡೆದು ಕೂಳೆ ಕಂದೇಟಿ ಬಾರಿ ಚೆನ್ನಾಗ್ ಬಂದಿತ್ತು. ಹೋದ ವರ್ಷ ರೈಟೇ ಇಲ್ಲ, 20 ಕೆಜಿ ಗಂಟ ಬತ್ತು ಬರೀ 18 ರೂಪಾಯಿ ಕೆಜಿ. ಖರ್ಚು ಮಾಡಿದ್ವಲ್ಲ ಒಂದ್ 50,000 ರೂಪಾಯಿ ಖರ್ಚು ಮಾಡಿದ್ವೇನೋ, 50,000 60,000 ಮಾಡಿದ್ವೇನು ಅಷ್ಟೇ. ಇದು ಹೆಂಗಾದ ಗೊತ್ತಿಲ್ಲ. ರೈಟ್ ಇದ್ರೆ ಆಗೋದು 1.5 ಲಕ್ಷ ಒಂದ್ 2 ಲಕ್ಷ ರೂಪಾಯಿ ಆಗೋದು. ರೈಟೇ ಇರ್ಲಿಲ್ವಲ್ಲ, ನೋಡ್ಬೇಕು. ಈಗ ಅಡಿಕೆ ಸಸಿ ಹಾಕಿದಿರಿ? ಕೆಳಗಡೆ ಹಾಕಿದೀವಿ, ಇಲ್ಲೂ ಹಾಕಿದೀವಿ. ಅಡಿಕೆ ಸಸಿ ಹೇಳ್ಸಕ್ಕೆ ಅಲ್ಲಿ ತನಕ ಬಾಳ ಇಟ್ಕೋತೀವಿ ಅಂತನ. ಅಯ್ಯೋ ಇನ್ ನಮ್ ಮಕ್ಳು ಬಂದಿ ಮಾಡ್ದಂಗಾಯ್ತಾ, ಅವ್ರು ಇಲ್ಲಿ ಮಾಡಕ್ಕಾಗದ ಬಂದ್ ಮಾಡಿ ಬರಲ್ಲ. ಅವ್ರೇನು ಅವನಿನ್ ರಿಟೈರ್ಡ್ ಆಗೋ ಗಂಟನು ಬೆಂಗಳೂರೇ ಅಯ್ಯೋ ಗಂಡ ಹೆಂಡ್ತಿ ಅಲ್ಲ. ಇನ್ನಿವ್ರು ಅಷ್ಟೇ, ಯಾವ ನಾವ್ ಗೇತೀವಿ ಅಂದ್ರೆ ನಮ್ ಮಕ್ಳು ಗೇಯಕ್ ಆಗಲ್ಲ ಅನ್ಬಿಟ್ಟು ನಾವ್ ಅಡಿಕೆ ಸಸಿ ಹೇಳ್ಸ್ಬಿಟ್ರೆ ಹೆಂಗೋ ಕಾಯಿ ಕೆಡಿಕೊಂಡು ಅಡಿಕೆ ಗಿಡಿಕೆ ನೋಡ್ಕೋತಾರೆ ಅನ್ಬಿಟ್ಟು ಮಾಡ್ಬಿಟ್ಟಿವಿ. ಈಗ ಸುತ್ತ ಏನಾರು ಅರಣ್ಯ ಕೃಷಿ ಇದೆಲ್ಲ ಏನಾರು ಹಾಕಿದೀರಾ? ತೇಗ ಹಾಕಿಲ್ಲ, ಹಾಕ್ಬೇಕು. ಈಗ ಒಂದ್ ಸ್ವಲ್ಪ ಇಲ್ಲಿ ಒಂದ್ 6,000 ರೂಪಾಯಿ ಮಾವಿನ ಸೋಸಿ ಸಪೋಟ ಸೀಬೆ ನೆಟ್ಟಿದೀವಿ. ಇದು ತ್ಯಾಗ ನೆಡ್ಬೇಕು, ಸುತ್ತವ ತ್ಯಾಗ ನೆಡ್ತೀವಿ. ಅದೊಂದು ಯೋಚನೆ ಇದೆ, ತಗೊಂಡಿದೀವಿ. 1,000 ರೂಪಾಯಿ ತ್ಯಾಗ ಸೋಸಿ ಹೈಬ್ರಿಡ್ ಸೋಸಿ ಅಂತ 70 ರೂಪಾಯಿ ಸೋಸಿ ಅದನ್ನ ತಂದ್ ಮಾಡ್ಕಿದೀವಿ. ಈ ಗೊಬ್ಬರ ಎಲ್ಲ ಹೆಚ್ಚು ಕಡಿಮೆ ಈಗ ನಿಮ್ ಜಮೀನ್ ಆಗೋದ್ರಲ್ಲಿ ಸ್ವಲ್ಪ ಭಾಗ ನಿಮ್ ಮನೆಯಲ್ಲೇ ಸಿಗುತ್ತಾ? ಕೊಟ್ಟಿಗೆ ಗೊಬ್ಬರದಿಂದ ಸಿಗುತ್ತೆ, ಸಿಗುತ್ತೆ. ಅವುಗಳಿಗೆ ಮೇವಿನ ಬೆಳೆ ಏನಾದ್ರು ಬೆಳಿತೀರಾ? ಬೆಳೆದಿದೀವಿ, 10 ಕುಂಟೆ ಮೇವಿನ ಬೆಳೆ ಮಾಡ್ಕೊಂಡಿದೀವಿ. 10 ಕುಂಟೆ ಅರ್ಧ ಎಕರೆ ಮಾಡಿದೀವಿ. ಅದೇನು ಲೆಕ್ಕ ಜಮಾ ಇಲ್ಲ, ಎಷ್ಟು ಸಿಗುತ್ತೆ ಅಷ್ಟು. ಹಸು ಎಲ್ಲ ಜಾಸ್ತಿ ಸಾಕಿದೆ, ಇವಾಗೆಲ್ಲ ನಮ್ ಕಲ್ ಮೇಂಟೈನ್ ಮಾಡಕ್ ಆಗಲ್ಲ, ಮಕ್ಕಳೆಲ್ಲ ಹೊರಗಡೆ ಹೊರಟವ್ರು ಅಂತ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದೀವಿ. ಒಟ್ಟಿನಲ್ಲಿ ಕೃಷಿ ನಂಬ್ಕೊಂಡು ಆರಾಮಾಗಿ ಇರ್ಬೋದು, ಸ್ವಲ್ಪ ಕಷ್ಟಪಡ್ಬೇಕು. ಮನೆಯವರೆಲ್ಲ ಕಷ್ಟಪಡ್ಬೇಕು, ಯಾವ್ದಾದ್ರು ಕಷ್ಟಪಡ್ಬೇಕು ಬಿಡಿ. ನೀವು ನಿಮ್ ಡ್ಯೂಟಿ ಅಂದ್ರೂ ಕಷ್ಟಪಡ್ಬೇಕು, ನಮ್ ಡ್ಯೂಟಿ ಅಂದ್ರೂ ಕಷ್ಟಪಡ್ಬೇಕು. ಕಷ್ಟಪಟ್ರೆ ನೆಮ್ಮದಿಯಾಗಿರ್ಬೋದು. ಅಂದ್ರೆ ಎಲ್ಲ ಈಕ್ವಲ್ ಆಗಿದ್ರೆ ಸುಖ, ಇಲ್ಲ ಅಂದ್ರೆ ಸುಖ ಇಲ್ಲ. ಅಷ್ಟು ನಮ್ಮ ಅನುಭವ, ಅಷ್ಟು ಗೊತ್ತಿದೆ ನಮ್ಗೆ. ಅದೆಲ್ಲ ಈಕ್ವಲ್ ಆಗಿರ್ಬೇಕು. ಏನ್ ಹೇಳ್ತೀರಾ ಮಣಿಯವರೇ ನೀವು? ಹೇಳದ್ವಲ್ಲ ಸರ್, ಗೆಯ್ಯದೇ ಇನ್ನೇನು ಆಗ ಗಂಟ ಗೆದ್ ಬಿಡೋದು, ಮಕ್ಳು ಸಾಕೋದು, ಮೊಮ್ಮಕ್ಳು ನೋಡ್ಕೊಂಡಿರೋದು, ಅದಕ್ಕೆ ಅಡಿಕೆ ತೆಂಗು ಎಲ್ಲ ಹೇಳಿಸ್ಬಿಟ್ಟೆ. ತಗಿ ಹಣ್ಣಿನ ಸೊಸಿ ಎಲ್ಲ ಹಾಕಿದೀವಿ ನೋಡದ, ಆಗ ಗಂಟ ಮಾಡ್ತೀವಿ ತರಕಾರಿನ. ತೋಟಗಾರಿಕೆ ಬೆಳೆಗಳಾದ್ರೆ ನಿರ್ವಹಣೆ ಸ್ವಲ್ಪ ಸುಲಭ ಆಗುತ್ತೆ, ಸುಲಭ ಆಯ್ತದೆ ಅಂತ ಮಾಡ್ತೀವಿ. ಇನ್ನೇನು ಇದನ್ನೇ ನೆಚ್ಕೊಂಡು ಬದುಕೋದು ನಾವು, ಭೂಮಿನೇ ನೆಚ್ಕೊಂಡು ಬದುಕ್ತಾ ಇರೋದು. ಈಗ ಮಕ್ಳು ಸಂಪಾದನೆ ಮಾಡ್ತವೆ ಅಂದ್ಬಿಟ್ಟು ಏನ್ ಅವ್ರನ್ನೇ ಕೈಕಂಡು ನಾವು ಈಗ ಎಲ್ಲ ಪ್ರತಿಯೊಂದು ಮಾಡ್ಬೇಕು ಅಂದ್ರೆ ನಾವು ಅವ್ರನ್ನೇ ಕೇಳಕ್ ಆಗದ. ನಮ್ ಖರ್ಚಿಗೆ ನಾವು ಮಾಡ್ಕೊಂತೀವಿ, ಮಾಡ್ಕೊತ ಇದೀವಿ. ಅವ್ರನ್ನೇನ್ ಕೇಳಲ್ಲ, ಕೇಳಿದ್ರೆ ಕೊಡ್ತಾರೆ, ಅವ್ರನ್ನೇನ್ ಕೇಳಕ್ಕಿಲ್ಲ, ನಾವೇ ಮಾಡ್ಕೋತೀವಿ. ಈಗ ಹಬ್ಬ ಹುಣ್ಣಿಮೆ ಮಾಡ್ಬೇಕು, ಹಬ್ಬ ಮಾಡ್ಬೇಕು ಅಂದ್ರೆ ಕಡಿಮೆ ಅಂದ್ರೆ ಒಂದ್ 20,000 ರೂಪಾಯಿ ಆಯ್ತದೆ. ಅವಕ್ಕೆಲ್ಲ ಹಬ್ಬ ಮಾಡಕ್ಕೆಲ್ಲ ಮಕ್ಳು ಕಾಯ್ಕೊಂಡು ನಾವು ಅವ್ರ ದುಡ್ಡನೇ ಕಾಯ್ಕ ಕುತ್ಕೊಳಕ್ಕಾಗದ, ನಮ್ಗೆ ನಾವ್ ಮಾಡ್ಕೋತೀವಿ. ನಾಯಕರೇ, ಹೊರಗಡೆ ಏನಾದ್ರೂ ತರಬೇತಿ ಆ ತರದ್ದೆಲ್ಲ ಈ ಬಾಳೆ ಬೆಳೆ ಬಗ್ಗೆ ಏನಾದ್ರು ಹೊರಗಡೆ ಹೋಗಿ ನೀವು ನೋಡಿರೋದು ಕೇಳಿರೋದು ಕಲ್ತ್ಕೊಂಡಿರೋದು ಏನಾದ್ರು ಇದೆಯಾ? ಇಲ್ಲ, ನಾವು ಯಾವ್ದೇ ಬೆಳೆ ಮಾಡ್ಬೇಕಾದ್ರು ಎಲ್ಲೂ ಯಾರ ಹತ್ರ ತರಬೇತಿ ತಗೊಳಕ್ಕೆ ನನ್ನ ಅನುಭವ ಏನಿದೆ ಅಷ್ಟೇ ಮಾಡೋದು. ಅದು ಇಲ್ಲ ಸಿಕ್ಬೋದು ಇಲ್ಲ ಲಾಸ್ ಆಗ್ಬೋದು, ತರಬೇತಿ ತಗೊಂಡಂತೂ ಮಾಡಲ್ಲ. ಎಲ್ಲಿ ಸಸಿ ಸಿಗುತ್ತೆ ಅಲ್ಲಿ ಹೋಗೋದು ತರೋದು ಮಾಡೋದು ಅಷ್ಟೇ ಅಷ್ಟೇ. ಇಲ್ಲ ಬಂದ್ರೆ ಬರ್ಬೋದು ಇಲ್ಲ ಲಾಸ್ ಆಗ್ಬೋದು. ಎಲ್ಲೂ ತರಬೇತಿ ನಾವೇನು ತರಬೇತಿ ತಗೊಳಕ್ಕೆ ಎಲ್ಲ ಗೈಡೆನ್ಸ್ ತಗೊಳಕ್ಕೆ ಎಲ್ಲೂ ಹೋಗಲ್ಲ. ಈಗ ತರಕಾರಿಗಳಲ್ಲಿ ನಿಮ್ಗೆ ಜಾಸ್ತಿ ಕಾಸು ಕೊಟ್ಟಿದ್ದು ನಿಮ್ಗೆ ತುಂಬಾ ಖುಷಿ ಪಡುವಂತ ಬೆಳೆ ನಿಮ್ಗೆ ಸಿಕ್ಕಿದ್ದು ಯಾವಾಗ ಅದ್ರ ಅನುಭವ ಹೇಳ್ಕೊಳ್ಳಿ. ಮತ್ತಿಂದ ಮಾಡ್ತಿದ್ವಿ ಯಾವಾಗಲೂ ಸಿಗುತ್ತೆ ಮಾಡ್ತಿದ್ದೋ ಸರ್. ಫಸ್ಟ್ ಎಲ್ಲ ಕಬ್ಬು ಮಾಡ್ದೋ, ಒಂದ್ 15 ವರ್ಷ ಕಬ್ಬು ಮಾಡ್ದೋ. ಅದ್ರಲ್ಲೂ ಏನು ಕಬ್ಬು ಮುರಿಯಕ್ಕೆಲ್ಲ ಕೂಲಿ ಜಾಸ್ತಿ, ತೆಗೆದ್ಬಿಟ್ಟು ಒಂದೂವರೆ ವರ್ಷ ಪರ್ಮೆಂಟ್ ಕೊಡೋದ್ ಮಾಡಾಕಿದ್ರು. ಅವಾಗೆಲ್ಲ ಒಣಗೋಯ್ತು, ತೆಗ್ದಾಕ್ತು. ಆಮೇಲೆ ಒಂದ್ ಸ್ವಲ್ಪ ಕಬ್ಬು ತೆಗೆದ್ಬಿಟ್ಟು ಒಂದ್ 1/2 ಎಕರೆ ಬೀನಿಸ್ ಮಾಡಿದ್ದು. ಇನ್ನು ಅವಾಗಿಂದ ಆಲೆ ಈಗ ಒಂದ್ 8 ವರ್ಷದಿಂದ ತರಕಾರಿ ಜಾಸ್ತಿ ಮಾಡ್ತೀವಿ. ಮೊದ್ಲೆಲ್ಲ ನೀರು ಇಕೊಂಡು ಒಂದ್ 2 ಗದ್ದೆಗ್ ಮಾಡ್ಕೋತಿದ್ದು, ಈಗ ಮಾಡಿದ್ರೆ 1 ಎಕರೆ ಗಟ್ಲೆ ಮಾಡ್ತೀವಿ ತರಕಾರಿನ. ಮೊದ್ಲ ವರ್ಷ ಒಂದ್ ಸ್ವಲ್ಪ 1/2 ಎಕರೆ ಕಬ್ಬು ಕಿತ್ತಾಕ್ಬಿಟ್ಟು ಬೀನ್ಸ್ ಹಾಕಿದ್ದು, ಅದ್ರಲ್ಲಿ ಒಂದ್ 1.5 ಲಕ್ಷ ಸಿಕ್ಕಿತ್ತು ಬೀನ್ಸ್ ಅಲ್ಲಿ. ಇನ್ನು ಅವಾಗಿಂದ ಅದೇ ಕಡ್ಡಿ ಬೀನ್ಸ್, ಸೋಲಾರ್ ಬೀನ್ಸ್ ಅದು ಹಾಕ್ತಿವಿ. ಈ ಎಕರೆ ಗಟ್ಟಲೆ ತರಕಾರಿ ಬೆಳೆಯೋದ್ರಿಂದ ಈ ಮಾರುಕಟ್ಟೆಗೆ ತಗೊಂಡೋದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತಾರೆ, ನೀವ್ ಹೆಂಗ್ ಮಾಡ್ತೀರಾ? ಸ್ವಲ್ಪ ದಿನ ಬಿಟ್ಟು ಬಿಟ್ಟು ಬಿಟ್ಟು ಬೇರೆ ಬೇರೆ ಹಂತದಲ್ಲಿ ಬೆಳಿತೀರೋ ಹೆಂಗೆ? ಅದೇ ಒಂದೊಂದ್ ಎಕರೆ 1/2 ಎಕರೆ 3/4 ಎಕರೆ ಮಾಡ್ಕೊಂತೀವಿ. ತಗೋತಾರೆ ತಗೋತಾರೆ, ಏನ್ ತಗೋಲ್ಲ. ಒಟ್ಟಿಗೆ ಹಾಕ್ಬಿಡ್ತಿರೋ ಅಥವಾ ತಿಂಗಳು ತಿಂಗಳು ಬಿಟ್ಟು ಹಾಕ್ತಿರೋ? ಇಲ್ಲ, ಒಟ್ಟಿಗೆ ಹಾಕ್ತಿವಿ. ಒಂದೊಂದ್ ಎಕರೆಗೆ ಒಂದೊಂದ್ ಬ್ಯಾಚ್ ಮುಗ್ದಂಗ ಒಂದ್ ಬ್ಯಾಚ್ ಹಾಕತಿವಿ, ಆತರ ಮಾಡ್ತೀವಿ. ಏನ್ ರೇಟ್ ಸಿಕ್ಕಿತ್ತು ಸೋಲಾರ್ ಬೀನ್ಸ್? ಅದು ಅದೇ ಮೈಸೂರ್ ರೇಟ್ ಇದ್ದಂಗೆ. ಮೈಸೂರ್ ಒಂದ್ಸಲ 30 ರೂಪಾಯಿ ಇರ್ತದೆ, 25 ಇರ್ತದೆ, 10 ರೂಪಾಯಿಗೆ ಬಂದ್ಬಿಡ್ತದೆ. ಇವತ್ತು 80 ರೂಪಾಯಿ ಗಂಟು ಕೊಟ್ಟಿದ್ವಿ ಸಾ ಕೆಜಿ ಬೀನ್ಸ್. ಪರವಾಗಿಲ್ಲ, ಸ್ವಲ್ಪ ಲಾಭ ಸಿಕ್ಕಿದೆ. ಸಿಕ್ಕಿದ್ರೆ ಸಿಗುತ್ತೆ. ಈ ಸಲ ಹಾಕಿದ ಈಗ ಒಂದ್ 1/2 ಎಕರೆಗೆ ಹಾಕ್ಬಿಟ್ಟು ಬೇಸಿಗೆಲಿ ಬಿಸಿಲು ತಡಿಲಿಲ್ಲ, ಏನು ಬರ್ಲಿಲ್ಲ, ಮಾಡಿರೋ ಖರ್ಚು ಬರ್ಲಿಲ್ಲ, ಹೊಟ್ಟೋಯ್ತು. ಒಂದ್ಸಲ ಹೊಂಟೋಯ್ತದೆ, ಒಂದ್ಸಲ ಸಿಕ್ತಾಗ ಬರ್ತವೆ. ನಾಯಕರೇ, ನಿಮ್ ಫೋನ್ ನಂಬರ್ ನಿಧಾನಕ್ಕೆ 3 ಸರಿ ಕನ್ನಡದಲ್ಲಿ ಹೇಳಿ. ನಿಮ್ ಮಾತನ್ನ ಅವರು ಕೇಳ್ತಿರ್ತಾರೆ, ನಿಮ್ ಜೊತೆ ಏನಾದ್ರು ಮಾತಾಡ್ಬೇಕು ಅನ್ಸಿದ್ರೆ ಮಾತಾಡ್ತಾರೆ ಹೇಳಿ. 97 40 71 57 52 ಇನ್ನೊಂದ್ಸಲ ಹೇಳಿ. 97 40 71 57 52 97 40 71 57 52 ಈ ಆಕಾಶವಾಣಿ ಕಾರ್ಯಕ್ರಮಗಳು ಕೇಳ್ತೀರಾ? ರೇಡಿಯೋ ಕಾರ್ಯಕ್ರಮಗಳು ಮೊದ್ಲು ಕೇಳ್ತಾರೆ, ಈಗ ರೇಡಿಯೋ ಮಾಡಿಕೊಂಡಿಲ್ಲ. ಆಕಾಶವಾಣಿ ಟಿವಿಗಳಲ್ಲೆಲ್ಲ ನೋಡೋದಿಲ್ಲ, ನೋಡ್ತಾರೆ ಇವರು ಸಂಜೆ ಹೊತ್ತಲ್ಲಿ. ಬೆಳಗ್ಗೆ ನೋಡ್ತಾರೆ ನಮ್ಮನೆಯವರು. ಇನ್ನು ನಮ್ಮನೆ ಟಿವಿ ಮೊದ್ಲು ರೇಡಿಯೋ ಇದ್ದಾಗ ಅದನ್ನೇ ಕೇಳ್ತಿದ್ವಿ, ಈಗ ರೇಡಿಯೋ ಇಲ್ವಲ್ಲ ಅದನ್ನ ನಾವು ಕೇಳಲ್ಲ. ಈಗ ಈಗ ಮೊಬೈಲ್ ಫೋನ್ ಅಲ್ಲೇ ಬರುತ್ತಲ್ಲ ನಿಮ್ದು, ಅದು ನೋಡಕ್ ಬರಲ್ಲ ನಮ್ಗೆ. ಅದಕ್ಕೆ ಇಲ್ಲ ಅಂದ್ರೆ ದೊಡ್ಡ ಮೊಬೈಲ್ ತಗೊಂಡ್ ಮಾಡಿಕೊಳ್ಳವು. ಇವು ಅವೆಲ್ಲ ಬರಕಿಲ್ಲ ನಮ್ಗೆ ಅಂದ್ಬಿಟ್ಟು ಬರೀ ಚಿಕ್ಕ ಮಾಡಿಕೊಂಡಿದೀವಿ ಅಷ್ಟೇ. ಒಟ್ಟಲ್ಲಿ ಕೃಷಿಯಿಂದ ನೆಮ್ಮದಿಯಾಗಿದ್ದೀರಿ? ನೆಮ್ಮದಿಯಾಗಿದ್ದೀವಿ, ಮೊದ್ಲಿಂದ ನೆಮ್ಮದಿ ಆಗಿದ್ದೀವಿ. ಕಷ್ಟಪಟ್ಟು ನೆಮ್ಮದಿ ಮಾಡ್ಕೊಂಡಿದೀವಿ. ಒಟ್ಟಿನಲ್ಲಿ ನೆಮ್ಮದಿ ಮೊದ್ಲಿಂದ ಇಲ್ಲ, ಕಷ್ಟಪಟ್ಟು ನೆಮ್ಮದಿ ಮಾಡ್ಕೊಂಡಿದೀವಿ ನಾವೇ. ಕಷ್ಟಪಟ್ಟರೆ ನೆಮ್ಮದಿಯಾಗಿರ್ಬೋದು, ನೆಮ್ಮದಿ ಅಲ್ವಾ ಮಣಿ ಅವರೇ? ಕಷ್ಟಪಟ್ರೆ ನೆಮ್ಮದಿ ಸರ್. ನಾವು ಬಾರಿ ಕಷ್ಟಪಟ್ಟಿದೀವಿ ಜೀವನದಲ್ಲಿ. ಸಾಲ ಮಾಡಿ ಸಾಲದಲ್ಲಿ ಬಾರಿ ಅನ್ಬೋಗ್ಸಿ ತರಕಾರಿ ಮಾಡಿ ಮೈ ಮೇಲೆ ಸಾಲ ಹೇಳ್ಕೊಂಡು ಆಮೇಲೆ ಸಿಕ್ಕಿ ಒಟ್ಟಿನಲ್ಲಿ ಇದ್ರಲ್ಲೇ ನೆಮ್ಮದಿ ಆಗಿದೀವಿ. ಒಳ್ಳೇದಮ್ಮ, ಒಟ್ಟಿನಲ್ಲಿ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದೀರಿ, ಒಳ್ಳೇದಾಗ್ಲಿ. ಬೆಳೆಯನ್ನ ನೀವು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೀರಿ, ಅದೆಲ್ಲ ಚೆನ್ನಾಗಿ ಬರ್ಲಿ, ಜೀವನ ಚೆನ್ನಾಗಿರ್ಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ಇದುವರೆಗೆ ಕೃಷಿಯ ಅನುಭವವನ್ನು ಕುರಿತು ಕೆಆರ್ ಪೇಟೆ ತಾಲೂಕು ಮಡುವಿನ ಕೋಡಿಯ ಕೃಷಿಕ ದಂಪತಿ ಮಹಾಲಿಂಗ ನಾಯಕ ಮತ್ತು ಮಣಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಬೀಜೋತ್ಪಾದನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕೃಷಿಕ ಕಾಳಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಆಲಿಸಲಿದ್ದೀರಿ.